ಆ ಮೆಸೇಜ್ ಗೆ ನಾವು ಉತ್ತರ ನೀಡ್ತೀವಿ, ಅದು ಬಹಳ ಮುಖ್ಯ. ತಾವು ಆವಾಗಲೇ ಒಂದು ರೈತರಿಗೆ ಒಂದು ವಿಷಯ, ನಮ್ದು ಬೆಳೆಗೆ ತಕ್ಕಾಗೆ ನಾವು ಗ್ರೂಪ್ ಮಾಡಿಕೊಡ್ತೇವೆ ಅಂತ. ಹೌದೌದು, ಅಂದ್ರೆ ಯಾವ್ದೋ ಒಂದು ಬೆಳೆ ಇರುತ್ತೆ, ಅಂತ ಬೆಳೆಗೆ ಅವನಿಗೆ ಏನೋ ಮಾಹಿತಿ ಬೇಕಾಗುತ್ತೆ, ಅಲ್ಲಿ ಅವ್ರದ್ದು ಗ್ರೂಪ್ ಸೇರೋದಿದ್ರೆ ಅವ್ರದ್ದು ನೀವು ಸೇರಿಸ್ತೀರಿ. ಸೇರಿಸಿ ಅಂದ್ರೆ ನಂತರ ಆದಷ್ಟು ಅವ್ರ ಮೆಸೇಜ್ ಪ್ಲಸ್ ಫೋಟೋ, ಅದಕ್ಕೆ ಸಂಬಂಧಪಟ್ಟ ಫೋಟೋ ಕಳಿಸೋದು ಹೆಚ್ಚು ಸೂಕ್ತ. ಯಾಕಂದ್ರೆ ನಾವು ಫೋಟೋ ನೋಡಿ ಅದು ಏನು ಅಂತ ಹೇಳಿ ಅದಕ್ಕೆ ನಾವು ಸೊಲ್ಯೂಷನ್ ಕೊಡೋದು, ಮಾತಾಡೋದಕ್ಕಿನ ಈ ಇತ್ತೀಚಿನ ದಿನಗಳಲ್ಲಿ ಮೆಸೇಜ್ ಒಂದು ಫೋಟೋ ಕಳಿಸೋದು ಹೆಚ್ಚು ಸೂಕ್ತ ಅಂತ ನಮ್ಗೆ ಅನ್ಸುತ್ತೆ. ಆಯ್ತು ಡಾಕ್ಟರ್ ಕೆಪಿ ರಘುಪ್ರಸಾದ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ರೈತ ಬಾಂಧವರಿಗೆ ಅತಿ ಮಹತ್ವವಾದ ಮಾಹಿತಿ, ಅದರಲ್ಲೂ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರದ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರದ ಚಟುವಟಿಕೆಗಳ ಕುರಿತು ಡಾಕ್ಟರ್ ಕೆಪಿ ರಘುಪ್ರಸಾದ್ ಅವರೊಡನೆ ಸಂದರ್ಶನ ಕಳೆದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಶರೀರ ವೃದ್ಧಿಗೆ ಶರೀರ ಶುದ್ಧಿಗೆ ನೀರು ಬೇಕೇ ಬೇಕು. ಹೊಲ ನೆಲ ತೋಟ ಗದ್ದೆಗಳಿಗೆ ಸಮೃದ್ಧವಾಗಿ ನೀರು ದೊರೆತರೆ ಮಾತ್ರ ನಮ್ಮ ಬದುಕು ಸಮೃದ್ಧ. ನೀರನ್ನ